तो क्या कहते हैं हमको कि तुम्हारा रक्षक तुम ही हो सकता है। तो तुम्हारा रक्षक के माने क्या कि तुम स्वेच्छाचारी हो, उसकी बात नहीं है। अर्थात जिसको आत्मीयता है, जो आत्मा को पहचानने वाला है, उसकी रक्षा तो कौन कर सकता है? या तो आत्मा ही आत्मा का बंधु होता है अथवा आत्मा ही आत्मा का शत्रु बनता है। और पीछे आत्मा है वो तो तब है कि जब परमात्मा है। ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಿಸ್ಕೊ ಆತ್ಮೀಯತಾ ಹೇ ಜೋ ಆತ್ಮಕ್ಕೆ ಪಹಚಾನೆ ವಾಲಾ ಹೇ ಉಸ್ಕಿ ರಕ್ಷಾ ತೋ ಕೌನ್ ಕರ್ ಸಕ್ತಾ ಹೇ ಯಾ ತೋ ಆತ್ಮಾ ಹೀ ಆತ್ಮಾ ಕಾ ಬಂಧು ಹೋತಾ ಹೇ ಅಥವಾ ಆತ್ಮಾ ಹೀ ಆತ್ಮಾ ಕಾ ಶತ್ರು ಬನ್ತಾ ಹೇ और पीछे आत्मा है वो तो तब है कि जब परमात्मा है। जयवु शांतिय शरण भारत पारतंत्र निवारण जयवु शांतिय शरण जयवु शांतिय शरण भारत पारतंत्र निवारण जय महात्मा जय मोहन पतित जन संजीवना पतित जन भरत भूमियलि जन्मलु गुरु गांधी ಕಲ ಕಲ ನಿಮಗೆಯದ್ದು ನಿಂತಿತು ಕಲ ಕಲ ನಿಮಗೆಯದ್ದು ನಿಂತಿತು ಶಾಂತಿ ಸೌಖ್ಯದ ನಾಡಿ ತನು ಗುರು ಗಾಂಧಿ ದೇವನು ಮಾಡಿದರ ಪರಿತಾಪವ ಮಾಡಿ ತನು ಗುರು ಗಾಂಧಿ ದೇವನು ಮಾಡಿದರ ಪರಿತಾಪವ ಓಡಿಸಿಯ ಪರದಾತ್ಯ ಭೂತವನೆಂದು ಹಿಡಿದನು ಚಾಪವ ತಾನು ಹಿಡಿದನು ಚಾಪವ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರನಿ ಜಯವು ಮೋಹನ ಪತಿತ ಜನ ಸಂಜೀವನ ಪತಿತ ಜನ ಸಂಜೀವನ ಸತ್ಯಕಮರದ ನೀತಿಯ ಒತ್ತು ಪಾರುತ ತುಸ್ತಿದಲ್ಲಿವ ಹಗೆಯ ಹಿಂಸೆಯ ನೀತಿಯ ಹಗೆಯ ಹಿಂಸೆಯ ಭೂಮಿಯ ಒತ್ತು ಪಾರುತ ತುಸ್ತಿದಲ್ಲಿವ ಹಗೆಯ ಹಿಂಸೆಯ ನೀತಿಯ ಹಗೆಯ ಹಿಂಸೆಯ ಭೂಮಿಯ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನೀತಿಯ ಅಜಯ ಹಿಂದೆಯ ಭೂಮಿಯ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯ ಮಹಾತ್ಮ ಜಯವು ಮೋಹನ ಪತಿತ ಪತಿತ ಜನ ಸಂಜೀವನ ಹರಿಗಳಾದರು

ಹಾಗಾಗಿ ತಮ್ಮ ರಚನಾತ್ಮಕ ಕಾರ್ಯಕ್ರಮ ಒಂದರಲ್ಲಿ ಹೊಸ ಅಥವಾ ಮೂಲಭೂತ ವಿದ್ಯಾಭ್ಯಾಸ ಮತ್ತು ವಯಸ್ಕರ ಶಿಕ್ಷಣ ಅನ್ನೋ ಎರಡು ಮುಖ್ಯ ವಿಷಯಗಳನ್ನು ಪ್ರಸ್ತಾಪಿಸ್ತಾರೆ. ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಅಂದರೆ ಒಬ್ಬ ಮಗು ಮತ್ತು ವ್ಯಕ್ತಿಯ ದೇಹ, ಮನಸ್ಸು ಮತ್ತು ಆತ್ಮ ಇವೆಲ್ಲವುಗಳಿಂದಲೂ ಉತ್ತಮವಾದುದನ್ನು ಹೊರಗೆ ತೆಗೆಯೋದು. ಯಾವುದೋ ಒಂದು ಪಾಠವನ್ನ ಹೇಳ್ಕೊಟ್ಟು ನೀನು ಇದನ್ನ ಕಲಿಬೇಕು, ನಿನ್ನ ಜೀವನದಲ್ಲಿ ಇದನ್ನ ಅಳವಡಿಸ್ಕೋಬೇಕು ಅಂದಲೂ ಉತ್ತಮವಾದುದನ್ನು ಹೊರಗೆ ತೆಗೆಯೋದು. ನೆನಪಿಟ್ಕೋಬೇಕು ಈ ರೀತಿ ಮಾಡೋದಷ್ಟೇ ವಿದ್ಯಾಭ್ಯಾಸ ಅಲ್ಲ. ಒಬ್ಬ ವ್ಯಕ್ತಿಯ ಮನಸ್ಸು, ದೇಹ, ಆತ್ಮ ಇವೆಲ್ಲವುಗಳು ಕೂಡ ಉತ್ತಮವಾಗಬೇಕು. ಅವುಗಳಲ್ಲಿರೋ ಉತ್ತಮತೆಯನ್ನ ಹೊರಗೆ ತೆಗಿಬೇಕು. ಇದು ವಿದ್ಯಾಭ್ಯಾಸ ಎಂದು ಗಾಂಧೀಜಿಯವರು ಅಭಿಪ್ರಾಯಪಡ್ತಾರೆ. ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿ ಶಿಕ್ಷಣದ ಉದ್ದೇಶವಾಗಿರಬೇಕು ಮತ್ತು ಈ ನಿಟ್ಟಿನಲ್ಲಿ ಗಾಂಧೀಜಿಯವರು ಅಭಿಪ್ರಾಯಪಡ್ತಾರೆ. ಶಿಕ್ಷಕರು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ಗಾಂಧೀಜಿಯವರ ಬಯಕೆ. ಪಾಠ ಹೇಳಿದ್ರೆ ಶಿಕ್ಷಕರ ಜವಾಬ್ದಾರಿ ಮುಗಿಯೋದಿಲ್ಲ. ಜನರೊಂದಿಗೆ ಅವರ ನಿಕಟ ಸಂಬಂಧವಿರಬೇಕು. ಅವರ ವಿದ್ಯಾರ್ಥಿಗಳೊಂದಿಗೆ ಒಂದು ಆತ್ಮೀಯತೆ ಇರಬೇಕು. ಸದಾ ಅವರನ್ನ ತಿದ್ದಿ ತಿಳುವಳಿಕೆ ನೀಡಬೇಕು ಎಂದು ಗಾಂಧೀಜಿಯವರು ಹೇಳ್ತಾ ಇದ್ರು. ಗಾಂಧೀಜಿಯವರ ಪ್ರಕಾರ ವಿದ್ಯಾರ್ಥಿಗಳು ದಾಸ್ಯದ ಮೊಗವನ್ನ ಕಿತ್ತೆಸಿಬೇಕು, ನಮ್ಮ ಜವಾಬ್ದಾರಿಗಳ ಬಗ್ಗೆ ಚಿಂತಿಸಬೇಕು, ಅಂತರಾತ್ಮದ ಸಂಶೋಧನೆ ಮಾಡ್ಕೋಬೇಕು ಹಾಗೂ ಹಳ್ಳಿಗಳ ಬಗ್ಗೆ ತಿಳಿಬೇಕು. ಯಾಕಂದ್ರೆ ನಮ್ಮ ದೇಶದ ಎಲ್ಲಾ ಸಂಸ್ಕೃತಿ ಹಳ್ಳಿಗಳಲ್ಲಿ ಇಂದಿಗೂ ಸಹ ಜೀವಂತವಾಗಿವೆ. ಒಮ್ಮೆ ಗಾಂಧೀಜಿಯವರು ರಾಜಕೀಯದಿಂದ ತಾತ್ಕಾಲಿಕ ರಜೆ ಪಡೆದು ಹಳ್ಳಿಯ ನಿಕಟ ಪರಿಚಯಕ್ಕೆಂದು ಹೋಗಿದ್ದರು. ಜನಜೀವನದ ಹೊಸ ಜಗತ್ತೇ ಅವರಿಗೆ ಕಾಣಲಾರಂಭಿಸಿತು. ಅಲ್ಲಿಯ ಅಜ್ಞಾನ, ಬಡತನ ಮತ್ತು ವರ್ಗ ವ್ಯತ್ಯಾಸಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡೋಕೆ ಶುರು ಮಾಡಿದ್ರು. ಹಳ್ಳಿಯ ಜನರ ಬದುಕನ್ನ ಬದಲಿಸಲು ನನ್ನಿಂದ ಸ್ಟಾಲಿನ್ ಅಥವಾ ಹಿಟ್ಲರ್ಗಳಂತೆ ನಿಖರವಾದ ಮತ್ತು ಕ್ರಾಂತಿಕಾರಕವಾದ ಯಾವುದೇ ಕಾರ್ಯಕ್ರಮಗಳಿಲ್ಲ. ಆದರೆ ತಾಳ್ಮೆಯಿಂದ ಮತ್ತು ಶಾಂತಿಯಿಂದ ಅವರ ಜೀವನವನ್ನ ಬದಲಾಯಿಸ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಅವರಿಗೆ ತಿಳಿಸಬೇಕಾದ್ರೆ ವಯಸ್ಕರ ಶಿಕ್ಷಣ ಅಗತ್ಯ ಇದೆ ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು. ನೈರ್ಮಲ್ಯ, ಆರೋಗ್ಯ, ಜೀವನ ಮಟ್ಟದ ಸುಧಾರಣೆ ಮತ್ತು ಸಾಮಾಜಿಕ ಸಂಬಂಧಗಳ ಬಗ್ಗೆ ಹಳ್ಳಿಯ ಜನರಲ್ಲಿ ತಿಳುವಳಿಕೆ ಉಂಟು ಮಾಡುವ ಅವಶ್ಯಕತೆ ತುಂಬಾನೇ ಇದೆ. ಒಮ್ಮೆ ಈ ಮೂಲಭೂತ ಸಂಗತಿಗಳ ಬಗ್ಗೆ ಅವರಿಗೆ ಅರಿವು ಬರಲು ಆರಂಭಿಸಿತೆಂದರೆ ಉಳಿದ ಸಂಗತಿಗಳನ್ನು ತಮಗೆ ತಾವೇ ಕಲಿಯುತ್ತಾರೆ. ಆದರೆ ಇದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಗಾಂಧೀಜಿಯವರು ಹಳ್ಳಿಯ ಜನಗಳ ಮೇಲೆ ಕೊಂಚ ಹೆಚ್ಚೇ ಗಮನ ಹರಿಸ್ತಾ ಇದ್ರು. ಜನ ತಮ್ಮ ಕಾಲ ಮೇಲೆ ತಾವೇ ನಿಲ್ಲುವುದನ್ನ ಕಲಿಯಲು ಆರಂಭಿಸಿದ ಮೇಲೆ ಹಳ್ಳಿಗಳಲ್ಲಿ ಸಹಕಾರಿ ಬ್ಯಾಂಕುಗಳ ಅವಶ್ಯಕತೆಯೂ ಬರುವುದಿಲ್ಲ. ಹೆಚ್ಚು ಹಣವಿಲ್ಲದೆ ಜೀವನ ನಡೆಸುವ ವಿಧಾನಗಳ ಬಗ್ಗೆ ತಿಳಿ ಹೇಳಬೇಕು ಅಂತ ಗಾಂಧೀಜಿಯವರು ಅಂದ್ಕೊಳ್ತಾ ಇದ್ರು. ಅವರಿಗೆ ರೊಟ್ಟಿಯನ್ನು ಒದಗಿಸೋದು ನನ್ನ ಆದ್ಯತೆ ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ತಮ್ಮ ಪೂರ್ಣ ಕಾಲವನ್ನ ಅಭಿವೃದ್ಧಿಯ ಕಾರ್ಯದಲ್ಲಿ ವಿನಿಯೋಗಿಸಲಾರಂಭಿಸಿದ್ರು. ಗ್ರಾಮಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಬೆಳವಣಿಗೆ ಹಾಗೂ ಹಳ್ಳಿಗಳ ಏಳಿಗೆಗಾಗಿ ಶ್ರಮಿಸುತ್ತಾ ರಾಷ್ಟ್ರದ ಪುನರ್ ನಿರ್ಮಾಣ ಅವರ ಕಾಳಜಿಯಾಯಿತು. ಗ್ರಾಮೀಣ ಕೈಗಾರಿಕಾ ಸಂಘದೊಂದಿಗೆ ತಮ್ಮನ್ನು ಗುರುತಿಸಿಕೊಂಡ ಬಾಪು ತಮ್ಮ ದೃಷ್ಟಿಯಲ್ಲಿ ಗ್ರಾಮೀಣ ಕೈಗಾರಿಕೆ ಅಂದ್ರೆ ಏನು ಅನ್ನುವುದನ್ನು ತಾವು ಬರೆದಿರುವಂತಹ ಪತ್ರವೊಂದರಲ್ಲಿ ಗ್ರಾಮೀಣ ಜನರು ತಯಾರಿಸುವ ವಸ್ತುಗಳನ್ನೇ ಆದಷ್ಟು ಮಟ್ಟಿಗೆ ನಾವು ಕೊಂಡ್ಕೊಳ್ಬೇಕು, ಹಳ್ಳಿಗರು ತಯಾರಿಸಿದ ವಸ್ತುಗಳನ್ನೇ ಕೊಳ್ಳೋದ್ರಿಂದ ಅವರಿಗೆ ಇನ್ನೂ ಉತ್ತಮವಾಗಿ ತಯಾರಿಸುವ ಪ್ರೋತ್ಸಾಹ ದೊರಕಿಸಿಕೊಟ್ಟಂತಾಗುತ್ತದೆ. ಅವರಲ್ಲಿರುವ ಕಲಾಭಿರುಚಿಯನ್ನು ಜಾಗೃತಗೊಳಿಸಬೇಕು. ಇದರಿಂದ ಅವರ ಋಣವನ್ನು ಸ್ವಲ್ಪವಾದರೂ ತೀರಿಸಿದಂತಾಗುತ್ತದೆ. ಈ ಪ್ರಯತ್ನದಲ್ಲಿ ನಾವು ಸಫಲರಾಗುತ್ತೇವೆಯೇ ಎಂಬ ಸಂದೇಹ ಬೇಡ ಎಂದು ನಿಖರವಾಗಿ ಬರೆದಿದ್ದಾರೆ. ಅವರ ಪ್ರಕಾರ ಹಳ್ಳಿಗಳನ್ನು ಶುಚಿಗೊಳಿಸಬೇಕು ಹಾಗೂ ಬೆಳವಣಿಗೆಯ ಹಾದಿಯಲ್ಲಿ ಸಾಗಿಸಬೇಕು. ಸ್ವಚ್ಛತೆಯೇ ಮೊದಲ ಪಾಠ. ಹಳ್ಳಿಗಳ ನೈರ್ಮಲ್ಯ ಬಹಳ ಮುಖ್ಯ. ಗಾಂಧೀಜಿಯವರ ರಚನಾತ್ಮಕ ಪ್ರಬಂಧದಲ್ಲಿನ 10ನೇ ವಿಷಯ ಹೀಗಿದೆ, ಆರೋಗ್ಯ ಮತ್ತು ಶುಚಿತ್ವದ ಶಿಕ್ಷಣದ ಬಗ್ಗೆ. ನಾವು ಕುಡಿಯಲು ಉಪಯೋಗಿಸುವ, ಪೂಜಿಸುವ ನದಿಗಳನ್ನು ಕೊಳಚೆಯ ಗುಂಡಿಗಳನ್ನಾಗಿ ಮಾಡುತ್ತಿರುವುದು ಅಕ್ಷಮ್ಯ. ಅಪಿ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ಬೆಳೆಸಬೇಕು ಎಂದು ಅವರು ನಂಬಿದ್ದರು.

ಕಂಬನಿಯ ನೊರಸಿ ಮಾಲತವರೋಳ ಕಣ್ಣ ತೆರೆಸಿ ಬಲಿತರ ಕಂಬನಿಯ ನೊರಸಿ ಘನತೆಯಲ್ಲಿ ಮಾನವ ನಿಲ್ಲಿಸಿ ನಿಲ್ಲ